ಔಟ್ ಬ್ರೇಕ್ ಆಗ್ಬಿಡುತ್ತೆ. ಇದಕ್ಕೆ ನಾವೇನ್ ನೋಡಕಪ್ಪ ಅಂದ್ರೆ ಅದು ಬರ್ಲಿ ಬರದೇ ಇರಲಿ, ಒಂದು ಸಿಂಪರಣೆ ತಗೊಳೋದ್ರಿಂದ ನಾವು ಅದನ್ನ ಆರಾಮಾಗಿ ಹತೋಟಿ ಮಾಡಬಹುದು. ಸರ್ ಏನು ಸಿಂಪರಣೆ? ಸರ್ ಈ ಮಾವಿನಲ್ಲಿ ಯೂಶ್ವಲಿ ನಾನು ಜಿಗಿ ಹುಳ ಅಂತ ಹೇಳಿದ್ ಸರ್ ನೀವು, ಈ ಜಿಗಿ ಹುಳದ ಔಟ್ ಬ್ರೇಕ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಈ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೆಪ್ಟೆಂಬರ್ಗಿಂತ ಮುಂಚಿತವಾಗಿ ಅದು ಅಲ್ಲೇ ಮಾವಿನ ಒಂದು ಪೊಟ್ರ ಏನು ಇರುತ್ತಲ್ಲ ಸರ್, ಅಲ್ಲಿ ಪೊಟ್ರ ಇರ್ಬೋದು ಅಥವಾ ಅಲ್ಲೇ ಒಂದು ಕಳೆಗಳ ಮೇಲೆ ಅದು ಇರ್ತದೆ, ಜೀವನ ಚಕ್ರವನ್ನು ನಡೆಸ್ತಾ ಇರ್ತದೆ ಸರ್. ಕರೆಕ್ಟ್ ಮಾವಿನ ಚಿಗುರು ಬಂದ ತಕ್ಷಣ ಅದು ಏನು ಮಾಡುತ್ತಪ್ಪ ಅಂದರೆ ಮಾವಿನ ಒಂದು ಹೂವಿನ ಮೇಲೆ ಬಂದು ಕುಂದ್ರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಕುಂದ್ರೋದಕ್ಕೆ ಸ್ಟಾರ್ಟ್ ಮಾಡಿ ಏನು ಮಾಡುತ್ತೆ ಸರ್, ಹೂವಿನಲ್ಲಿರ್ತಕ್ಕಂಥ ರಸವನ್ನು ಹೀರ್ತಾ ಇರುತ್ತೆ. ರಸವನ್ನು ಹೀರಿದ ತಕ್ಷಣ ಅದರಿಂದ ಒಂದು ಎಕ್ಸ್ಕ್ರೀಟ ಬರುತ್ತೆ ಸರ್, ಸಕ್ಕರೆ ಅಂಶ ಅಂತ ಏನು ಕರಿತೀರಿ ಸರ್, ಅದು ಎಕ್ಸ್ಕ್ರೀಟ ಬರುತ್ತೆ. ಆ ಎಕ್ಸ್ಕ್ರೀಟ ಮೇಲೆ ಈ ಫಂಗಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಇವೆರಡಕ್ಕೂ ಒಂಥರ ಕೋರಿಲೇಷನ್ ಇದೆ ಸರ್. ಹಂಗಾಗಿ ಇವೆರಡನ್ನೂ ಹತೋಟಿ ಮಾಡೋದು ನಮ್ಮ ರೈತರಿಗೆ ಭಾಳ ಮುಖ್ಯ ಸರ್. ಇದರಲ್ಲಿ ಯಾವುದೊಂದು ನೆಗ್ಲೆಕ್ಟ್ ಮಾಡಿದರೂ ಕೂಡ ಏನಾಗುತ್ತಪ್ಪ ಅಂದರೆ ಸರ್, ಹಾನಿಗಳ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸರ್. ಹಂಗಾಗಿ ನಮ್ಮ ರೈತರು ಏನು ಮಾಡಬೇಕಪ್ಪ ಅಂದರೆ ಪ್ರಿಲಿಮಿನರಿ ಆಗಿ ಸರ್ ಒಂದೆರಡು ಸ್ಪ್ರೇನ ಈ ಕೀಟನಾಶಕಕ್ಕಾಗಿರ್ಬೋದು ಅಥವಾ ಈ ಶಿಲೀಂಧ್ರ ಹತೋಟಿ ಮಾಡಲಿಕ್ಕಾಗಿರ್ಬೋದು ಒಂದೆರಡು ಸ್ಪ್ರೇನ ಮುಂಚಿತವಾಗಿ ತಗೊಂಡ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ಇವೆರಡು ಬಾಧೆನ ನಾವು ಹತೋಟಿ ಮಾಡ್ಬೋದು. ನಮ್ಮ ಒಂದು ಯೂನಿವರ್ಸಿಟಿ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ತೋಟಗಾರಿಕೆ ಮಹಾವಿದ್ಯಾಲಯ ಆಗಿರ್ಬೋದು, ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು ಸರ್, ಇವು ಮೂರು ಏನು ರೆಕಮೆಂಡೇಶನ್ ಮಾಡುತ್ತಪ್ಪ ಅಂದರೆ ಈ ಮಾವಿನಲ್ಲಿ ಸರ್, ಸೆಪ್ಟೆಂಬರಲ್ಲಿ ಅಥವಾ ಸೆಪ್ಟೆಂಬರ್ನ ಡಿಸೆಂಬರ್ ಒಳಗೆ ಕೀಟನ ಹತೋಟಿ ಮಾಡಲಿಕ್ಕೆ ಹಿಮಿಡಾಕ್ಲೋರೋಪಿಡ್ ಅಂತ ಒಂದು ಔಷಧಿ ಇದೆ ಸರ್, ಅದನ್ನು ಜಸ್ಟ್ 0.24 ml ಸರ್, ಅಂದರೆ ನಮ್ಮ ರೈತರದ್ದು 16 liter ಕ್ಯಾನ್ ಇರುತ್ತೆ ಸರ್, ಒಂದು 4-5 ml ಒಂದು ಲೀಟ್ರಿಗೆ ಅವ್ರು ಏನು ಮಾಡ್ಬೇಕಪ್ಪ ಅಂದರೆ ಇದನ್ನು ಇಮಿಡಾಕ್ಲೋರೋಪಿಡ್ನ ಒಂದು ಸ್ಪ್ರೇನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಒಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್. ಆಮೇಲೆ ಡಿಸೆಂಬರ್ ಪ್ರಾರಂಭದಲ್ಲಿ ಚಳಿ ಜಾಸ್ತಿ ಆಗುತ್ತೆ ಸರ್, ಆ ಟೈಮಿಗೆ ಈ ಡಿಸೆಂಬರ್ ಪ್ರಾರಂಭದಲ್ಲಿ ಏನಾಗುತ್ತಪ್ಪ ಅಂದರೆ ಈ ಶಿಲೀಂಧ್ರದ್ದು ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ ಸರ್. ಹಂಗಾಗಿ ಡಿಸೆಂಬರ್ ಪ್ರಾರಂಭದಲ್ಲಿ ಒಂದು ಟೈಮು ಏನು ಮಾಡ್ಬೇಕಪ್ಪ ಅಂದರೆ ಈ ಕಾಂಟಾ ಪ್ಲಸ್ ಅಂತ ಸಿಗುತ್ತೆ ಸರ್ ಮಾರ್ಕೆಟಲ್ಲಿ, ಎಕ್ಸಾಕೋನೋಜಲ್ ಅಂತ ನಾವು ಕರಿತೀವಿ. ಸೊ ಅದನ್ನು ನಾವು 2 ml 1 liter ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಏನು ಮಾಡಿಬಿಡ್ತಾವಪ್ಪ ಅಂದರೆ ರೋಗ ಬರೋದಕ್ಕಿಂತ ಮುಂಚೆನೇ ನಾವು ಏನು ಮಾಡಿಬಿಡ್ಬೋದಪ್ಪ ಅಂದರೆ ಹತೋಟಿ ಮಾಡ್ಬೋದು. ಸೊ ಯಾವುದೇ ಒಂದು ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ಬಂದಮೇಲೆ ಅದನ್ನು ಹತೋಟಿ ಮಾಡೋದು ಭಾಳ ಕಷ್ಟ. ಸೊ ಹಾಗಾಗಿ ಬರೋದಕ್ಕಿಂತ ಮುಂಚಿನ ಹೊತ್ತವಾಗಿ ನಾವು ಈ ಒಂದು ಸಿಂಪರಣೆಗಳನ್ನು ಮಾಡೋದ್ರಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಈ ರೋಗಗಳನ್ನು ನಾವು ಹತೋಟಿ ಮಾಡ್ಬೋದು ಸರ್. ಈಗ ಇದು ಚಳಿಗಾಲ ಪ್ರಾರಂಭದಲ್ಲಿ ಬರುವಂಥ ಒಂದು ಸಮಸ್ಯೆ ಅಂತೇಳಿ ಹೇಳ್ತೀವಿ. ನೀವು ಹೇಳ್ತಾ ಇದ್ರಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಸಂದರ್ಭದೊಳಗೆ ಯಾವಾಗಾದರೂ ಒಂದೆರಡು ಸಿಂಪರಣೆ ತಗೋಬೇಕು ಅಂತ. ನಮಗೆ ರೋಗ ಬರೋಕ್ಕಿಂತ ಪೂರ್ವದಲ್ಲೇ ಅಲ್ಲಿ ಕೆಲಸ ನಡೆದಿರುತ್ತೆ, ಹಂಗಾದ್ರೆ ಇದೆಲ್ಲ ಇನ್ಫೆಕ್ಷನ್ ಆಗೋದು ಅದೆಲ್ಲ. ಹೌದು ಸರ್. ಸರ್ ನಾನು ಆವಾಗಲೇ ನಿಮಗೆ ಹೇಳಿದಂಗೆ ಈ ಒಂದು ಕೀಟಕ್ಕೂ ಆಮೇಲೆ ಈ ಒಂದು ರೋಗಕ್ಕೂ ಸ್ವಲ್ಪ ಅವ್ಯಾನಾಭಾವ ಸಂಬಂಧ ಇರುತ್ತೆ ಸರ್. ಯಾಕೆಂದರೆ ಈ ಕೀಟ ಸೆಪ್ಟೆಂಬರ್ ತಿಂಗಳಿಂದ ಹಾವಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಆವಾಗಲೇ ನಿಮಗೆ ಹೇಳಿದಂಗೆ ಅದು ಹೂವಿನಲ್ಲಿರ್ತಕ್ಕಂಥ ರಸನ ಹೀರಿ ಅದು ಏನು ಒಂದು ಸೂಸುತ್ತೆ ಸರ್, ಒಂದು ರಸನ ಸೂಸುತ್ತೆ. ಆ ಸೂಸಿರ್ತಕ್ಕಂಥ ರಸದ ಮೇಲೆ ಈ ಒಂದು ಫಂಗಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್. ಸೊ ಈ ಫಂಗಸ್ ಡಿಸೆಂಬರ್ ತಿಂಗಳಲ್ಲಿ ಹೆಂಗೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಹೋಗುತ್ತಲ್ಲ, ಹಂಗೆ ಇದ್ರದ್ದು ತೀವ್ರತೆ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಸರ್. ಹಂಗಾಗಿ ಇವೆರಡು ಆ್ಯಕ್ಟಿವಿಟೀಸ್ನ ಆಗದೆ ಇರೋ ಥರ ನೋಡ್ಕೊಂಡ್ಬಿಡ್ಬೇಕು ಸರ್. ಅಂದರೆ ಒಂದು ಈ ಹುಳದ ಹತೋಟಿ ಮಾಡ್ಬೇಕು ಸರ್, ಆ ನಂತರದಲ್ಲಿ ಫಂಗಸ್ನ ಹತೋಟಿ ಮಾಡಬೇಕು. ಆಮೇಲೆ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರನ್ನು ಏನು ಮಾಡಿದಾರಪ್ಪ ಅಭಿವೃದ್ಧಿಪಡಿಸಿದ್ದಾರೆ. ಎಕ್ಸ್ಪೆಷಲಿ ನಮ್ಮ ಮಾವಿನ ಬೆಳೆಗಾರಿಗೋಸ್ಕರನೇ ಒಂದು ತಂತ್ರಜ್ಞಾನನ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇದನ್ನು ನಾವು 3 times ಸಿಂಪರಣೆ ಮಾಡೋದ್ರಿಂದ ಈ ಹೂ ಉದುರೋದನ್ನು ನಾವು ಕಡಿಮೆ ಮಾಡ್ಬೋದು. 3 times ಯಾವ ಟೈಮ್ ಅಂತ ನೀವು ಕೇಳ್ಬೋದು ನನಗೆ. ಒಂದು ಹೂ ಬಿಟ್ಟಾದಮೇಲೆ, ಆಮೇಲೆ ಕಾಯಿ ಸಣ್ಣ ಗಾತ್ರ ಇದ್ದಾಗ, ಆಮೇಲೆ ಹೂ ಬಿಡೋದಕ್ಕಿಂತ ಮುಂಚೆ ಏನು ವೆಜಿಟೇಟಿವ್ ಗ್ರೋತ್ ಅಂತ ಎಲೆಗಳಷ್ಟೇ ಇರ್ತಾವಲ್ಲ ಆ ಟೈಮಲ್ಲಿ, ಒಟ್ಟು 3 times ಇದನ್ನು 5 gram 1 liter ನೀರಿನಲ್ಲಿ ಹಾಕ್ಕೊಂಡು ಅಥವಾ 10 gram ಅಂತ ರೆಕಮೆಂಡೇಶನ್ ಇದೆ. ಸೊ 10 gram ಮಾಡಿದರೂ ಬೆಸ್ಟು. 10 gram 1 liter ನೀರಿಗೆ ಇದನ್ನು ಬರೀ ಮ್ಯಾಂಗೋ ಸ್ಪೆಷಲ್ ಅಂತ ಕರೀತಾರೆ. ಬರೀ ಮ್ಯಾಂಗೋ ಸ್ಪೆಷಲ್ನೇ ಇಲ್ಲಿ ನಮ್ಮ ರೈತರು ಭಾಳ ತಪ್ಪು ಮಾಡೋದಿದೆ. ಈ ಮ್ಯಾಂಗೋ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ ತಕ್ಷಣ ಮ್ಯಾಂಗೋ ಸ್ಪೆಷಲ್ನೆಸ್ನೇ ಸ್ಪ್ರೇ ಮಾಡೋದಕ್ಕೆ ಹೋಗ್ತಾರೆ. ದಯವಿಟ್ಟು ತಪ್ಪು ಮಾಡ್ಕೋಬೇಡ್ರಿ. ಯಾವುದೇ ಈ ಮ್ಯಾಂಗೋ ಸ್ಪೆಷಲ್ ಆಗಿರ್ಬೋದು, ಬನಾನಾ ಸ್ಪೆಷಲ್ ಆಗಿರ್ಬೋದು, ಯಾವುದೇ ಈ ಮೈಕ್ರೋ ನ್ಯೂಟ್ರಿಯೆಂಟ್ನ ಮಿಕ್ಸರ್ನ ನೀವು ಸಿಂಪರಣೆ ಮಾಡೋಕ್ಕಿಂತ ಮೊದಲು ಅದ್ರ ಜೊತೆಗೆ ಒಂದು ಕ್ಯಾನಿಗೆ ಒಂದು ಶ್ಯಾಂಪು ಚಾಕೆಟ್ ಒಂದು ನಿಂಬೆಹಣ್ಣ ಯೂಸ್ ಮಾಡೋದನ್ನು ಮರಿಬಾರ್ದು. ಸೊ ಇವು ಒಂದು ಕ್ಯಾನಿಗೆ ನೀವು 10 gram 1 liter ನೀರಿಗೆ ಮಾವಿನ ಒಂದು ಸ್ಪೆಷಲ್ನ ಯೂಸ್ ಮಾಡಿದರೆ ಅದ್ರ ಜೊತೆಗೆ ಒಂದು ಶ್ಯಾಂಪು ಚಾಕೆಟ್ ಅಂತ ನಾವೇನು ಕರಿತೀವಿ, ಯಾವುದಾದ್ರೂ ಶ್ಯಾಂಪು, ಇಂಥದ್ದೇ ಶ್ಯಾಂಪು ಅಂತ ಸ್ಪೆಸಿಫಿಕ್ ಇರಲ್ಲ, ಯಾವುದಾದ್ರೂ ನಿಮಗೆ ಆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಶ್ಯಾಂಪು ಆಗಿರ್ಬೋದು, ಅದ್ರ ಜೊತೆಗೆ ಒಂದು ನಿಂಬೆಹಣ್ಣನ್ನು ನೀವು ಏನು ಮಾಡ್ಬೇಕಪ್ಪ ಅಂದರೆ ಅದ್ರ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಇದರದ ಒಂದು ಎಫೆಕ್ಟಿವ್ನೆಸ್ ಅಂತ ಏನು ಕರಿತೀವಿ, ಇದರ ಒಂದು ಪ್ರಭಾವ ಅಂತ ಏನು ಕರಿತೀವಿ, ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ನೀವು ಹೂ ಉದುರೋದಾಗಿರ್ಬೋದು, ಸಣ್ಣ ಸಣ್ಣ ಏನೋ ಕಾಯಿಗಳ ಉದುರೋದಾಗಿರ್ಬೋದು ಇವೆಲ್ಲ ಏನಾಗುತ್ತಪ್ಪ ಅಂದ್ರೆ ಸ್ಪ್ರೇ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ನ ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕ್ಲಿ ಹತೋಟಿಗೆ ಬರುತ್ತೆ. ಆಮೇಲೆ ಸಂಶೋಧನೆ ಪ್ರಕಾರ ಏನಾಯ್ತಪ್ಪ ಅಂದ್ರೆ ಒಂದು 18-20% ಇಳುವರಿ ರೈತರು ಹೆಚ್ಚಿಗೆ ಪಡೆಯುತ್ತಾರೆ ಈ ಒಂದು ಮ್ಯಾಂಗೋ ಸ್ಪೆಷಲ್ ಬಳಸೋದ್ರಿಂದ ಅನ್ನೋದು ಕೂಡ ಸಂಶೋಧನೆಯಿಂದ ಪ್ರೂವ್ ಆಗಿದೆ ಸರ್. ಅಂದ್ರೆ ಈ ರೀತಿಯಾಗಿ ನಾವು ಶಾಂಪೂನೆಲ್ಲಾನು ಬಳಸೋದ್ರಿಂದ ಅಲ್ಲೇ ಕುಂದಿರುತ್ತೆ, ಬೇಗ ಜಾರಿ ಹೋಗಲ್ಲ, ತೊಳ್ಕೊಂಡು ಹೋಗಲ್ಲ, ಆ ಕಾರಣನ ಸರ್? ಇದು ಶಾಂಪೂ ಯೂಸ್ ಮಾಡೋದು ಯಾಕಪ್ಪ ಅಂದ್ರೆ ಸ್ಪ್ರೆಡ್ಡರ್ ಅಂತ ಕರಿತೇವೆ ಸರ್ ನಾವು. ಈ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಇರೋದ್ರಿಂದ ಅದು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಲ್ಲ ಸರ್. ಈ ನಾವು ಶಾಂಪೂ ಯೂಸ್ ಮಾಡೋದ್ರಿಂದ ಅದೇನಾಗುತ್ತಪ್ಪ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ ಸರ್. ಬೇಕಾದ್ರೆ ಇದನ್ನ ರೈತರು ಗಮ್ ಅಂತಾನೂ ಕರೀತಾರೆ, ಗಮ್ ಯೂಸ್ ಮಾಡ್ತಿರ್ತಾರೆ. ಸೊ ಯೂಶಲಿ ಈ ಸರ್ಫೇಸ್ ಏನು ಸಾಫ್ಟ್ ಆಗಿರುತ್ತಲ್ಲ ಸರ್ ಎಲೆಗಳು, ಯೂಶಲಿ ಬಾಳೆ ಎಲೆ ಆಗಿರ್ಬೋದು ಅಥವಾ ಬೇರೆ ನಾವು ಏನೇ ಸಿಂಪಡಣೆ ಮಾಡಿದ್ರು ಒಂದು 2 ಸೆಕೆಂಡ್ ಅದರಲ್ಲಿ ಇರಲ್ಲ, ಅದು ಕೆಳಗೆ ಬೀಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ. ಹಂಗೆ ಬಿದ್ದ ತಕ್ಷಣ ನಮ್ಮ ಒಂದು ಸಿಂಪಡಣೆ ಮಾಡಿದ್ದೆಲ್ಲ ಅದು ಏನಾಗುತ್ತಪ್ಪ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಇದನ್ನ ಈ ಮಾವಿನ ಎಲೆನೂ ಕೂಡ ಅದೇ ಜಾತಿ ಸಾಫ್ಟ್ ನೇಚರ್ಗೆ ಸೇರೋದ್ರಿಂದ ನಾವೇನು ಮಾಡಬೇಕು, ನೀವು ಶಾಂಪೂನ ಯೂಸ್ ಮಾಡೋದ್ರಿಂದ ಅದೇನಾಗುತ್ತಪ್ಪ ಅಂದರೆ ಯೂನಿಫಾರ್ಮ್ ಆಗಿ ಎಲೆಗಳ ಮೇಲೆ ಎಲ್ಲದೂ ನೀಟಾಗಿ ಸ್ಪ್ರೆಡ್ ಮಾಡುತ್ತೆ, ಜೊತೆಗೆ ಎಫೆಕ್ಟಿವ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ನಿಂಬೆಹಣ್ಣು ಯಾಕೆ ಯೂಸ್ ಮಾಡ್ಬೇಕಪ್ಪ ಅಂದರೆ pHನ್ನು ನಾವು ಮೇಂಟೈನ್ ಮಾಡಲಿಕ್ಕೆ, pH ಭಾಳ ಇಂಪಾರ್ಟೆಂಟ್. ಸೊ pH ಲೆವೆಲ್ ಯೂಶಲಿ ಏನಾಗುತ್ತಪ್ಪ ಅಂದರೆ ಅಸಿಡಿಕ್ ಲೆವೆಲ್ ಇರುತ್ತೆ. ನಾವು ನಿಂಬೆಹಣ್ಣ ಯೂಸ್ ಮಾಡೋದ್ರಿಂದ ಅದನ್ನು ನ್ಯೂಟ್ರಲ್ ತಗೊಂಡು ಆಮೇಲೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಇದರ ಒಂದು ಏನು ಮೈಕ್ರೋನ್ ಪೋಷಕಾಂಶಗಳ ಒಂದು ಏನು ಸಿಗಬೇಕು ಗಿಡಕ್ಕೆ ಅದು ಕರೆಕ್ಟಾಗಿ ಸಿಗುತ್ತೆ ಸರ್. ಮತ್ತೆ ಈ ಸಂದರ್ಭದೊಳಗೆ ರೈತರಿಗೆ ಏನು ಹೇಳ್ತೀರಿ, ಮಾವಿನ ತೋಟವನ್ನು ನಿರ್ವಹಣೆ ಮಾಡುವಂಥವ್ರು ಅಥವಾ ಈಗ ನಾಟಿ ಮಾಡಿ 1 ವರ್ಷ ಆಯ್ತು 2 ವರ್ಷ ಆಯ್ತು ಅಂಥವ್ರಿಗೂ ಕೂಡ ಏನಾರ ಹೇಳೋದಿದೆಯಾ? ಸರಿ, ಪ್ರಾರಂಭದಲ್ಲಿ ಮಾವಿನ ಒಂದು ಏನು ನಾಟಿ ಮಾಡಲಿಕ್ಕೆ ನಮ್ಮ ರೈತರು ಏನು ಹೋಗ್ತಾರೆ ಅದು ಯೂಶಲಿ ನಾವು ಯಾವ ಟೈಮಲ್ಲಿ ನಾಟಿ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಸರ್. ಯೂಶಲಿ ಮೇ ಜೂನ್ ಅಥವಾ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾವಿನ ನಾಟಿ ಮಾಡಬೇಕಾಗುತ್ತೆ. ಪ್ರಾರಂಭದ ವರ್ಷ ಅಂದರೆ ಒಂದು ವರ್ಷದೊಳಗೆ ಏನಿರ್ತತಲ್ಲ ಅಂಥ ಗಿಡಗಳಿಗೆ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಬಾರ್ದು. ಸೊ ನಮ್ದು ಗುರಿ ಏನಿರ್ಬೇಕಪ್ಪ ಅಲ್ಲಿ ಅದರದ್ದು ಬೇರಿನ ಒಂದು ಬೆಳವಣಿಗೆ ಜಾಸ್ತಿ ಮಾಡೋದ್ರ ಕಡೆ ಗುರಿ ಇರಬೇಕು. ಸೊ ಆ ಬೇರೆ ಬೆಳವಣಿಗೆ ಜಾಸ್ತಿ ಎಲ್ಲಿ ಆಗುತ್ತಪ್ಪ ಅಂದರೆ ಎಲ್ಲಿ ಸಾವಯವ ಅಂಶ ಜಾಸ್ತಿ ಇರುತ್ತೋ ಅಂಥ ಕಡೆ ಬೇರಿನ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಒಂದು ವರ್ಷದೊಳಗೆ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ಮಾವು ಆಗಿರ್ಬೋದು ಯಾವುದೇ ಒಂದು ಬಹುವಾರ್ಷಿಕ ಬೆಳೆ ಆಗಿರ್ಬೋದು, ನಾವೇನು ಮಾಡ್ಬೇಕಪ್ಪ ಅಂದರೆ ಅದರದ್ದು ಬೇರಿನ ಒಂದು ಬೆಳವಣಿಗೆ ಮಟ್ಟನ ಜಾಸ್ತಿ ಮಾಡಲಿದ ಕಡೆ ಗಮನ ಕೊಡಬೇಕು. ಇದಕ್ಕೋಸ್ಕರ ನಮ್ಮ ಯೂನಿವರ್ಸಿಟಿಯಿಂದ ಹಲವಾರು ತಂತ್ರಜ್ಞಾನಗಳು ಕೂಡ ನಿಮಗೆ ಅವೈಲೇಬಲ್ ಇದಾವೆ. ಉದಾಹರಣೆಗೆ ವ್ಯಾಮ್ ಅಂತ ಸಿಗುತ್ತೆ ನಿಮಗೆ ನಮ್ಮ ವಿಶ್ವವಿದ್ಯಾಲಯದಿಂದ. ಸೊ ವ್ಯಾಮ್ ಅನ್ನು ನೀವು ಬಳಸೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಮಾವಿನಲ್ಲಿ ಇರ್ತಕ್ಕಂಥ ಬೇರಿನ ಒಂದು ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಬೇರಿನ ಗಾತ್ರದಲ್ಲಿ ಜಾಸ್ತಿ ಆಗುತ್ತೆ. ಬೇರಿನ ಗಾತ್ರ ಯಾವ ಥರ ಜಾಸ್ತಿ ಆಗ್ತಾ ಹೋಗುತ್ತೋ ಆ ಥರ ಗಿಡಗಳು ಏನು ಮಾಡ್ತಾವಪ್ಪ ಅಂದರೆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಮತ್ತು ನೀರನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾವೆ. ಇದರಿಂದ ಏನಾಗುತ್ತಪ್ಪ ಅಂದರೆ ನಮ್ಮದು ಗಿಡದ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು 2 ವರ್ಷದ ನಂತರ ನಾವು ಮೈಕೋರೈಜ್ ಅಂತ ಕರೀತಾರೆ ಸರ್. ಸೊ ಅದನ್ನು ನಮ್ಮ ರೈತರು ಏನು ಮಾಡ್ಬೇಕಪ್ಪ ಅಂದರೆ ಪ್ರತಿ ವರ್ಷ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಅದನ್ನು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ನಮ್ಮ ಬೇರಿನ ಒಂದು ಬೆಳವಣಿಗೆ ಬೇರಿನ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಜೈವಿಕ ಜೀವಾಣ ಸರ್ ಅದು. ಸೊ ಅದನ್ನು ನೀವು ನಮ್ಮ ಯೂನಿವರ್ಸಿಟಿ ಅದಕ್ಕೇನು ಜಾಸ್ತಿ ಖರ್ಚು ಮಾಡೋದು ಬೇಕಾಗಿಲ್ಲ ನಮ್ಮ ರೈತರು. ಬರೀ ಒಂದು 100 ರೂಪಾಯಿ ಕೊಟ್ಟರೆ 1 ಕೆಜಿ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಅಷ್ಟೇ ಸಿಗುತ್ತೆ ಇದು, ಮತ್ತು ಬೇರೆ ಎಲ್ಲಿ ಸಿಗಲ್ಲ ನಿಮಗೆ. ಸೊ ಹಂಗೆ ಇಂಥ ಒಂದು ತಂತ್ರಜ್ಞಾನಗಳನ್ನು ನೀವು ಅಳವಡಿಸ್ಕೋಬೇಕಾಗುತ್ತೆ. ಆಮೇಲೆ ಯಾವುದೇ ಬೆಳೆಗೂ ಆಗ್ಬೋದಲ್ಲ. ಹೌದು ಸರ್, ಯಾವುದೇ ಬೆಳೆಗಾದರೂ ಈ ವ್ಯಾಯಾಮನ್ನು ನೀವು ಯೂಸ್ ಮಾಡೋದ್ರಿಂದ ಬೇರಿನ ಒಂದು ಗುಣಮಟ್ಟನ ಸುಧಾರಿಸಲಿಕ್ಕೆ, ಬೇರಿನ ಬೆಳವಣಿಗೆ, ಬೇರಿನ ಒಂದು ಆರೋಗ್ಯನ ನಾವು ಕಾಪಾಡಬೇಕಪ್ಪ ಅಂದರೆ ವ್ಯಾಯಾಮ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಜೀವನ. ಬಹುವಾರ್ಷಿಕ ಬೆಳೆಗೆ ಮಾತ್ರ ಇಲ್ಲ ಸರ್, ಎಲ್ಲ ಬೆಳೆಗೂ ನಾವು ಇದನ್ನು ವ್ಯಾಯಾಮನ್ನು ಯೂಸ್ ಮಾಡ್ಬೋದು ಸರ್. ತರಕಾರಿಯಲ್ಲೂ ಮಾಡ್ಬೋದು, ಬಹುವಾರ್ಷಿಕ ಬೆಳೆಯಲ್ಲೂ ಮಾಡ್ಬೋದು, ನಮ್ಮ ಒಂದು ಕೃಷಿ ಬೆಳೆಗಳಾಗಿರ್ತಕ್ಕಂಥ ಭತ್ತ ಇಂಥ ಎಲ್ಲ ಬೆಳೆಗಳಲ್ಲೂ ಕೂಡ ಇದನ್ನು ನಾವು ಉಪಯೋಗ ಮಾಡ್ಬೋದು ಸರ್, ಯಾವುದೇ ಒಂದು ಸಮಸ್ಯೆ ಇಲ್ಲ. ಇನ್ನೊಂದು ಮುಖ್ಯವಾಗಿ ನಮ್ಮ ರೈತರು ಮಾಡಬೇಕಾಗಿರ್ತಕ್ಕಂಥ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, 2 ವರ್ಷದ ನಂತರ ಮಾವಿನ ಗಿಡ ನಾಟಿ ಮಾಡಿ 2 ವರ್ಷದ ನಂತರ ಏನಾಗಿರುತ್ತೆ ಗಿಡಕ್ಕೆ ನಾವು ಆಕಾರ ಕೊಡೋದು ಭಾಳ ಮುಖ್ಯ. ಭಾಳ ನಮ್ಮ ರೈತರು ಇದರಲ್ಲೇ ಭಾಳ ಮಿಸ್ಟೇಕ್ ಮಾಡ್ತಿರ್ತಾರೆ. ಬುಡದಿಂದ 75 ಸೆಂಟಿಮೀಟರ್ ಮೇಲಿನ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಟೊಂಗೆಗಳನ್ನು ತೆಗಿತಾ ಇರಬೇಕು. ಅಂದರೆ ಈ ಕೆಳಗಿಂದ 75 ಸೆಂಟಿಮೀಟರ್ ಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಯಾವುದೇ ಒಂದು ಬ್ರಾಂಚ್ಗಳನ್ನ ನಾವು ಬಿಡಬಾರದು. 75 ಸೆಂಟಿಮೀಟರ್ ನಂತರ ಏನು ಮಾಡ್ಬೇಕು ಗಿಡಗಳ ಟೊಂಗೆಗಳನ್ನು ಸ್ಪ್ರೆಡ್ ಆಗಲಿಕ್ಕೆ ಬಿಡಬೇಕು. ಈ ಥರ ನಾವು ಮಾಡೋದ್ರಿಂದ ಇದಕ್ಕೆ ಟ್ರೈನಿಂಗ್ ಅಂತ ಕರಿತೇವೆ, ಇದು ಆಕಾರ ಕೊಡುವಿಕೆ ಅಂತ ಕರಿತೇವೆ. ಸೊ ಈ ಒಂದು ತಂತ್ರಜ್ಞಾನ, ಈ ಒಂದು ಕಾರ್ಯ ನಾವು 2 ವರ್ಷದ ನಂತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ಗಿಡದ ಬೆಳವಣಿಗೆ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಒಂದು ಒಳ್ಳೆ ಸ್ಟ್ರೆಂತ್ ಅಂತ ಏನು ಕರಿತೇವೆ ಆ ಸ್ಟ್ರೆಂತ್ ಗಿಡಕ್ಕೆ ಸಿಗುತ್ತೆ. ಸೊ ಹಂಗೆ ಇದನ್ನು ಭಾಳ ತೋಟಗಳನ್ನ ವೀಕ್ಷಣೆ ಮಾಡ್ತಿರ್ತೇವೆ ನಾವು, ಫೀಲ್ಡ್ ವಿಸಿಟ್ಗಳನ್ನ ರೈತರ ತಾಕ್ಗಳೆಲ್ಲ ವಿಸಿಟ್ ಮಾಡಬೇಕು. ನಾವು ಇದನ್ನು ಪ್ರಾಕ್ಟೀಸ್ ಯಾರು ಮಾಡ್ತಾರೆ, ಕೆಳಗಿಂದನೇ ಬ್ರಾಂಚಸ್ಗಳು ಬಂದಿರ್ತಾವೆ. ಸೊ ಈ ಥರ ಬಂದಿರೋದ್ರಿಂದ ಏನಾಗುತ್ತೆ

ಬಲಿವೇಂದ್ರನ ಓದೆಯಿಂದಲಿ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಕ್ಷೀರ ಜಲದಿಯಲಿ ವಾಸವಾಗಿರುವಾಗೆ ಕ್ಷೀರ ಜಲದಿಯಲಿ ವಾಸವಾಗಿರುವಾಗೆ ಧರಣಿಯ ದಾನವಾಗಿದ್ದನ ಧರಣಿಯ ದಾನವಾಗಿದ್ದನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲಿ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ ಸುರರ ಗರ್ವವ ಮುರಿದಾತನ ಸುರರ ಗರ್ವವ ಮುರಿದಾತನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲಿ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಹಾಲು ಹೋಳಿಗೆಗಳು ಕಡಬು ಪಾಯಸಗಳು ಹಾಲು ಹೋಳಿಗೆಗಳು ಕಡಬು ಪಾಯಸಗಳು ಬಲಿರಾಜಗೆ ನೈವೇದಿಸಿ ಬಲಿರಾಜಗೆ ನೈವೇದಿಸಿ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲಿ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಧೂಪ ದೀಪಗಳನು ಮಂಗಳಾರತಿಯನು ಧೂಪ ದೀಪಗಳನು ಮಂಗಳಾರತಿಯನು ಆ ಪರಮಾತ್ಮನ ಭಕ್ತಗೆ ಆ ಪರಮಾತ್ಮನ ಭಕ್ತಗೆ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲಿ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಪೂಜಿಸಿದರು ಬಲಿವೇಂದ್ರನ ಮುಂದೆ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ತುತುಪ್ಪದ ಕರಣೆ ಬುತ್ತಿಯನ್ನು ದೋಸೆ ತುಪ್ಪದ ಕರಣೆ ಬುತ್ತಿಯನ್ನು ದೋಸೆ ಇಪ್ಪಯಾಲಕ್ಕಿ ಪರಿಮಳ ಸೂಸೆ ಇಪ್ಪಯಾಲಕ್ಕಿ ಪರಿಮಳ ಸೂಸೆ ರುಚಿಯ ಬಾಹೂರಣ ಕಡಬು ಪರಾಕೆ ಒಪ್ಪುವದ ಪರಂಜಿ ಪಾದ್ರೆಯ ಜೋಕೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಕೆ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತಾ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ